ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವಗಳು, ಈ ಕುರಿತಾಗಿ ಹೂವಿನ ಹಡಗಲಿಯ ಬಸವರಾಜ ಕೋಡಿಹಳ್ಳಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೂವಿನ ಹಡಗಲಿಯ ಕೋಡಿಹಳ್ಳಿ ಬಸವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಸುಮಾರು ಒಂದು 23 ಎಕರೆಯಲ್ಲಿ ಇವರ 3 ಜನ ಅಣ್ಣ ತಮ್ಮಂದರು ಒಟ್ಟಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. 23 ಎಕರೆ ನೀರಾವರಿ ಇದ್ದು ಇದರಲ್ಲಿ ಕಬ್ಬು, ಜೋಳ, ಸಜ್ಜೆ, ಶೇಂಗಾ, ಈರುಳ್ಳಿ, ತಾಳಿ, ಬೆಳ್ಳುಳ್ಳಿ, ಮೆಕ್ಕೆಜೋಳ, ಮೆಣಸಿನಕಾಯಿ, ಟೊಮೆಟೊ, ಬದನೆಕಾಯಿ, ಸೊಪ್ಪು, ಮೆಂತೆ, ಅದರಲ್ಲೂ ಪಾಲಕ, ಕೊತ್ತಂಬರಿ, ಹೀಗೆ ಒಂದಿಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಇವರ ಈ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಿಕ್ಕಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ನಿಮ್ಮ ಸ್ವಂತ ಊರು ಹಡಗಲಿನ? ಸ್ವಂತ ಊರು ಹಡಗಲಿನ ಸರ್. ಮೊದಲು ನಿಮ್ಮ ತಂದೆಯವರೆಲ್ಲ ಬೇರೆ ಕಡೆಯಿಂದ ಬಂದವರ? ಇಲ್ಲ ರೀ, ಇಲ್ಲೇ ಇದ್ದಾರೆ. ಹಾಂ ಹಾಂ. ಎಷ್ಟು ಎಕರೆ ಭೂಮಿ ಇದೆ ನಿಮ್ಮದು? 23 ಎಕರೆ. 23 ಎಕರೆ ದೊಡ್ಡ ಹಿಡುವಳಿದಾರರು ಇಲ್ಲಿ. ನೀರಾವರಿ ಭೂಮಿನ ಅಷ್ಟು? ಎಲ್ಲ ನೀರಾವರಿ ಭೂಮಿ. ನೀರಾವರಿ ಅಂದ್ರೆ ಎಂತದ್ದು? ಸರ್ಕಾರಿ ನೀರಾವರಿನ ಅಥವಾ ಏನು ಬೋರ್ನೆ ಬೋರ್ ಹಾಕ್ಸಿರಾ? ಬೋರ್ ಅದಾವ ಸರ್, 2 ಬೋರ್ ಅದಾವು. ಆಮೇಲೆ ಒಂದು ಅದು 8 ಎಕರೆ ಮಸರಿ ಇದಾರೆ. 10-12 ಎಕರೆ ಎರಿ ಭೂಮಿ ಇದೆ. ಈಗ 23 ಎಕರೆ ನೀರಾವರಿ ಇದೆಯಾ? 23 ಎಕರೆ ಇದಾರೆ. ಯಾವ್ದು ಏತ ನೀರಾವರಿ ಬರ್ತಾ? ಇಲ್ಲ ಸರ್, ಬೋರ್ ಅಲ್ಲಿ ಮಗ್ಲಿಗೆ ಎಲ್ಲ ಗೋಕಟ್ಟುಗಳು ಮಾಡಿಸಿದ್ದಾರೆ ಗೌರ್ಮೆಂಟ್ನವರು. ಹಂಗಾಗಿ ನಮಗೆ ನೀರಿನ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ, ನೀರು ಮೇಲೆ ಇರೋದ್ರಿಂದ ನಮಗೆ ಬೋರ್ ಚೆನ್ನಾಗಿ ನಡೀತಾ ಇದ್ದಾವೆ. ಈಗ 23 ಎಕರೆ ಭೂಮಿ ಕೃಷಿ ಮಾಡೋದು ಅಂದ್ರೆ ಅಷ್ಟು ಸುಲಭದ್ದಲ್ಲ. ಅಂದ್ರೆ ಎಷ್ಟು ಜನ ಕೃಷಿ ಮಾಡ್ತಾ ಇದ್ರಿ ನೀವು? ಅದ್ರಲ್ಲಿ ನಾವು 4 ಮಂದಿ, ಗಂಡ ಹೆಂಡತಿ, ಅವರು ನಮ್ಮ ತಮ್ಮರು, ನಾವು 4 ಮಂದಿ ಮನೆಯವರು ಮಾಡ್ತಾ ಇದ್ವಿ. ಈಗ ಆಳುಗಳು ಕರ್ಕೊಂಡು ನಾವು ಮಾಡ್ತಾ ಇದ್ವಿ. ಮತ್ತೆ ಕಬ್ಬು ಓಟ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಹಾಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ನಾವೊಂದು ಈಗ 7 ಎಕರೆ ಕಬ್ಬು ಮಾಡಿದ್ದೀವಿ. ಮುಖ್ಯವಾಗಿ ಏನೇನು ಬೆಳಿತೀರಿ ನೀವು? ಕಬ್ಬು, ಶೇಂಗಾ ಜಾಸ್ತಿ ಹಾಕ್ತೀವಿ, ಮೆಕ್ಕೆಜೋಳ ಹಾಕ್ತೀವಿ, ಈರುಳ್ಳಿ ಕಡಿಮೆ ಪ್ರಮಾಣದಾಗ ಮಾಡ್ತಾ ಇದ್ದೀವಿ. ಆಮೇಲೆ ಸಜ್ಜೆ ಮಾಡ್ತಾ ಇದ್ದೀವಿ, ಸೀಡ್ಸ್ ಸಜ್ಜೆ ಅಂತ ಮಾಡ್ತೀವಿ. ಅದರಲ್ಲಿದ್ದಾನು ಚೆನ್ನಾಗಿದೆ. ಮತ್ತು ಇವು ಸಣ್ಣ ಪುಟ್ಟ 1 ಎಕರೆವಷ್ಟು ತರಕಾರಿ, ಅವು ಸೊಪ್ಪು, ಔಷಧಿ, ಇವು ಎಲ್ಲ ಮಾಡ್ತಾ ಇದ್ದೀವಿ. ಅದು ಮಾರಾಟಕ್ಕೋ ನಿಮಗೋ? ನಮಗೂ ಆಗುತ್ತೆ, ಒಟ್ಟು ಮಾರಾಟಕ್ಕೂ ಆಗುತ್ತೆ. ಆಮೇಲೆ ಹೈನುಗಾರಿಕೆ ಓಟ್ ಐತ್ರಿ. ಹೈನುಗಾರಿಕೆನೂ ಇದೆ? ಎಷ್ಟಿದೆ ದನಕರುಗಳು? ಅವು ಒಂದು 8 ಅದಾವ. ಎಮ್ಮೆನ ಆಕಳುಗಳನ್ನ? ಆಕಳುಗಳು. ಯಾವ್ದು ಯಾವ ತಳಿ? ಇವು ಹೆಚ್ಚಪ್ಪ. ಅಂದ್ರೆ ನಮ್ಮವು ಜವರಿ ಹೆಚ್ಚಪ್ಪ, ಅವು ಪ್ಯೂರ್ ಹೆಚ್ಚಪ್ಪ ಅಲ್ಲ. ಅದರಿಂದ ಮತ್ತೆ ಹಾಲಿನ ಉತ್ಪಾದನೆ ಐತಿ. ಹೆಚ್ಚಪ್ಪ ಅಲ್ಲಿ ಎರಡು ಮನೆ ಇದೆಯಾ? ಹೌದ್ರಿ. ಜವರಿ ಈ ನಮ್ಮವು ಸಾಧಾರಣ ಈಗ ಜವರಿ ಆಕಳುಗಳಿಗೆ ನಮ್ಮ ಮನೆವ ಕೊಂಡದ್ವಲ್ರಿ, ಮನೆಯವ ಹುಟ್ಟಿದ್ವ ನಾವ್ ಹಂಗ ಅವ್ನ ಮುಂದುವರ್ಸಂತ ಹೊಂಟಿವಿ. ಅವ ನಾವೇನು ಖರೀದಿ ಮಾಡಿಲ್ಲ. ಹಾಲು ಜಾಸ್ತಿ ಕೊಡ್ತಾವ? ಹಾಲು ಕೊಡ್ತಾವ್ರಿ, ಮೂರುವರೆ 4 ಲೀಟರ್ ತನ ಕೊಡ್ತಾವ್. ಅವುಗಳಿಗೆಲ್ಲ ಮೇವು ಎಲ್ಲ ಮಾಮೂಲಿ? ನಮ್ಮದು ಒಟ್ಟು ಮೇವು ಎಲ್ಲ ನಮ್ದು ಇದ್ದ ಇರ್ತೈತ್ರಿ, ಬೆಳೆದದ್ದೆಲ್ಲ ನಾವು ಸ್ಟಾಕ್ ಮಾಡ್ಕೊಂತೀವ್ರ, ಅದ ಎಲ್ಲ ಉಪಯೋಗ ಮಾಡ್ಕೊಂತೀವಿ. ಮತ್ ನಮಗೆ ಹೊಲ ಕೊಟ್ಟು ಸೆಗಣಿ ಅದು ಹಾಕತಿ. ಆಮೇಲೆ ನಾವು ಸಾವಯವ ಒಟ್ಟು ಮಾಡ್ಬೇಕಂತಂದು ಮಾಡ್ತಾ ಇದ್ದೀವಿ. ಈ ಒಟ್ಟು ನಾನು ಒಂದು 5 ಎಕರೆ ಡ್ರಿಪ್ ಮಾಡಿಸಿದ್ದೀನಿ. ಅದ ಮತ್ತೆ ಅದರಲ್ಲಿದ್ದ ಈ ಒಂದ್ ಸ್ವಲ್ಪ ಕಬ್ಬಿಗೆ ಇವಕ್ಕ ಸಾವಯವದ್ದು ಜಾಸ್ತಿ ಮಾಡ್ಬೇಕಂತ. ಈಗ ನೀವು 23 ಎಕರೆ ಹಂಚ್ಕೊಂಡಿದ್ದೀರಾ? ಇಲ್ಲ, ಭಾಗ ಏನು ಮಾಡ್ಕೊಂಡಿಲ್ಲ. ಭಾಗ ಏನು ಮಾಡ್ಕೊಂಡಿದ್ದಲ್ಲ, ಈಗ ಒಬ್ಬತ್ತ ಬೇರೆ ಕಡೆ ಇರೋದ್ರಿಂದ ನಾವು ಇಬ್ಬರ ಮೇಂಟೈನ್ ಮಾಡ್ಕೊಂಡು ಎಲ್ಲ ನಾವು ಇಬ್ಬರ ಮಾಡ್ಕೊಂಡು ಹೋಗ್ತಾ ಇದ್ವಿ ರೀ. ಅದ್ರದ್ದೆಲ್ಲ ವ್ಯವಸ್ಥೆ ನಾನಾ ಮಾಡ್ತೇನೆ. ಖರ್ಚು ವೆಚ್ಚ ಎಲ್ಲ ಹೇಗೆ ನಿಭಾಯಿಸ್ತೀರಿ? ಮತ್ತೆ ಈಗ ಬರ್ತಕ್ಕಂಥ ಸಾಲ ಸಾಲ ಮಾಡ್ತಿರೋ ಅಥವಾ ಹೇಗೆ? ಈಗ ಹಾಲಿನ ಉತ್ಪಾದನೆ ಬರ್ತತಿ ತಿಂಗಳ, ಅದು ಅಷ್ಟು ಎಷ್ಟು ಬರುತ್ತೆ ಅವು ಹಾಳಿಗೆ ಹಾಕ್ತಿರ್ತೀವ. ತಿಂಗಳ ಎಷ್ಟು ಬರುತ್ತೆ ಹಾಲಿನ ಉತ್ಪನ್ನದಿಂದ? ತಿಂಗಳ ಒಂದು 6,000 to 8,000 ತನ ಬರ್ತದ ರೀ. ಅದ ನಮಗೆ ಈಗ ಸಣ್ಣ ಪುಟ್ಟ ಕೆಲ್ಸಕ್ಕೆ ಆಗ್ತತಿ ಇದು. ಮತ್ತೆ ವರ್ಷ ಒಂದು ಈ ಕಬ್ಬಿಂದು ಒಮ್ಮೆಟಿಗೆ ನಮಗೆ ದುಡ್ಡು ಬರ್ತತಿ, ಅದರಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ಖರ್ಚು ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಸಾಲ ಮಾಡುವಂತ ರೈತರೇನಲ್ಲ ಏನು ಮಾಡ್ತೀವ್ರಿ, ಆದ್ರೆ ಸಾಲ ಕಡಿಮೆ. ಈಗ ನಾವು ಸೊಸೈಟಿಯಿಂದ ನಮಗೆ ಗೌರ್ಮೆಂಟ್ ಸವಲತ್ತು ಇದ್ದಾರ, ನಾವು ತಕೊಂಡಿರ್ತೀವಿ. ಅದರಿಂದ ನಾವು ಮತ್ತೆ ಒಟ್ಟು ಎಲ್ಲ ಬಂಡವಾಳ ಹಾಕೊಂಡು ಎಲ್ಲ ಗೊಬ್ಬರ ಇವು ಬೀಜ ಎಲ್ಲ ಖರೀದಿ ಮಾಡ್ಕೊಂತೀವ್ರಿ. ಅಂತ ಸಾಲದ್ದೇನೆ ಇದಾಗದ. ಸರ್ಕಾರದ ಯಾವ ಯೋಜನೆಗಳ ಲಾಭವನ್ನ ನಿಮ್ಮ ಕೃಷಿಗೆ ಬಳಸ್ಕೊಂಡಿದ್ದು? ಈಗ ನಾವು ತಾಳಿ ಬೆಳೆಗೋಸ್ಕರ ಸರ್ಕಾರದ ಸಹಾಯ ಧನ ಪಡೆದು ಅವನ್ ತಾಳಿ ಗಿಡ ಹಾಕಿವ್ರಿ. ಏನ್ ಸಹಾಯ ಧನ ಕೊಟ್ರು, ಹೇಗ್ ಕೊಟ್ರು ಅವರು? ಈಗ ನಮಗೆ ಫಸ್ಟ್ ಗೆ ಎಲ್ಲ ಗಿಡಗಳೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅವರು 4 ವರ್ಷ ನಮಗೆ ಇದು ಗೊಬ್ಬರ, ಆಮೇಲೆ ಅದ್ರಾಗ ವರ್ಷ ಒಂದು ತರಕಾರಿ ಹಾಕೋದಕ್ಕೆ ವರ್ಷ ತಿಂಗಳಿಗೆ ವರ್ಷಕ್ಕೊಂದಿಟ್ಟು 5,000 ರೂಪಾಯಿ ನಮಗೆ ಸಹಾಯಧನ ಕೊಡ್ತಾರೆ. ಅದನ್ನ ನಾವು ಮತ್ತೆ ಅದರಲ್ಲಿದ್ದ ಉಪಯೋಗಿಸ್ಕೊಂಡು ಈಗ ಅಲ್ಲೇ 3 ವರ್ಷ ಆಗ್ಯಾವ್ರಿ. 1 ವರ್ಷದಿಂದ ಅದು ಆಗ್ತೈತೆ, ಇದು ಇಳುವರಿ ಬರಕ್ಕೆ ಸ್ಟಾರ್ಟ್ ಆಗ್ಬೋದ್ರಿ. ಅಲ್ಲಿದ್ದ ನಮಗೆ ಮತ್ತೆ ಅದು ಒಂದು 15 ದಿನಕ್ಕೊಂದಿಟ್ಟು ಅದು ದುಡ್ಡು ಇನ್ನು ಬರ್ತಾ ಹೋಗ್ತೈತಿ. ಮರಕ್ಕೆ ಇಷ್ಟಂತ ಕೊಡ್ತಾರ ತಾಳೆ ಮರ? ಅದು ಟನ್ನಿಗೆ 12,500 ರೂಪಾಯಿ ಅಂತಂದು ಫಸ್ಟ್ ಗೆ ನಮಗೆ ಹೇಳ್ದಾಗ 10,500 ಇತ್ರಿ. ಈಗ 12,000 ರೂಪಾಯಿ ಐತ್ರಿ. ಅವರು ಹೇಳಿದ ಟೈಮಿಗೆ ನಾವು ಕಡ್ದು ಅಲ್ಲಿ ಇಟ್ರ ಅವ್ರು ಬಂದು ತಗೊಂಡು ಹೋಗ್ತಾರೆ. ತಗೊಂಡೋಗ್ತಾರೆ. ಖರೀದಿ ಯಾರು ಬರ್ತಾರೆ? ಸರ್ಕಾರದ ಗೌರ್ಮೆಂಟ್ ತೋಟಗಾರಿಕೆ ಇಲಾಖೆ ಬಂದು ಅವರೇ ಬಂದು ಖರೀದಿ ಅವರೇ ಬಂದ. ಬೆಲೆ ಮೊದಲೇ ನಿಗದಿ ಆಗಿರ್ತದ? ಅವರು ನಿಗದಿತ ಅಂತಂದ ಏನು ಹೇಳಲ್ರಿ ನಮಗೆ. ಫಸ್ಟ್ ಗೆ ಹಾಕೋತ್ನಾಗ ಇವತ್ತಿನ ಮಾರ್ಕೆಟ್ 10,500 ಐತ್ರಿ, ಮುಂದೆ ಅದು ಜಾಸ್ತಿ ಆಗ್ಬೋದು ಅಂತಂದ್ರು ಇವತ್ತಿನ ಮಾರ್ಕೆಟ್ ಅಲ್ಲಿ 12,000 ರೂಪಾಯಿ ಐತ್ರಿ ಒಂದ್ ಟನ್ನಿಗೆ. ಈಗ ತಾಳೆ ಬೆಳೆ ಬೆಳೀತಾ ಇದೀರಲ್ವಾ? ಹೌದ್ರಿ. ಹಣಕಾಸಿನ ನೆರವು ಚೆನ್ನಾಗಿದೆಯಾ? ಚೆನ್ನಾಗಿದ್ದಾರೆ. ಲಾಭದಾಯಕವಾಗಿದೆ ಅದು ಮಾಸಲೇ ಬರ್ತಾಳ್ರಿ. ಆದ್ರ ನಾವು ಬೇರೆ ಈಗ ಟೊಮೆಟೊ ತರಕಾರಿ ಸೊಪ್ಪು ಇವನ್ನ ಹಾಕಿ ಈಗ ಮಾಡ್ಕೊಂತ ಇದ್ರಿ. ಅವರು ಗೌರ್ಮೆಂಟ್ ವರ್ಷ ಒಂದು 4-5 ಚೀಲ ಗೊಬ್ಬರ ಕೊಡ್ತಾರೆ. ಅದು ಆಮೇಲೆ ಅದ್ರಾಗ ಸಹಾಯಧನ ಅಂತಂದು ನಾವು ತರಕಾರಿ ಮಾಡಿರ್ತೀವಲ್ರಿ ಅದಕ್ಕೂ ಒಂದು ದುಡ್ಡು ಕೊಡ್ತಾರೆ. ಅದು 4 ವರ್ಷ ನಮಗೆ ಕೊಡ್ತಾರೆ. ಎಷ್ಟು ಎಕರೆ ಇದೆ ತಾಳೆ? 1.5 ಎಕರೆ. ಎಷ್ಟು ಮರಗಳು ಕೂತಿದಾವೆ ಈಗ? 95 ಮರ ಅದಾವ. ಎಷ್ಟು ಅಂತರದಲ್ಲಿ ಇರುತ್ತೆ ಮರಗಳು? 30 ಅಡಿ ಅಂತರದಲ್ಲಿ. ಸಾಲಿಂದ ಸಾಲಿಗೆ 30 ಅಡಿ ರೀ, ಗಿಡದಿಂದ ಗಿಡಕ್ಕೂ 30 ಅಡಿ. ಅಷ್ಟು ಅಡಿ ಅಂತರದಲ್ಲಿ ಅಂದ್ರ ವಿ ಆಕಾರದಲ್ಲಿ ಅವನ್ನ ನಾವು ಕುಂದಿರಿಸಿದ್ದೇವ್ರಿ. ಈ ಟೈಪ್ ಯಾಕೆ ಹಾಗೆ ಅಂದ್ರ ಒಂದ್ ಸ್ವಲ್ಪ ಗಿಡಗಳು ಜಾಸ್ತಿ ಕುಂದಿರ್ತಾವ ಅನ್ನೋ ಒಂದು ಉದ್ದೇಶಕ್ಕೆ ಗರಿ ಕಲಿಬಾರ್ದು ಅಂತ ಈಗ ಒಂದು ಇದಾಗಿರೋದಕ್ಕೋಸ್ಕರ ಹಂಗ ಅವರು ವಿ ಆಕಾರ ಕೊಟ್ಟಿದ್ದಾರೆ. ಈ ಬಗ್ಗೆ ತರಬೇತಿ ಕೊಡ್ತಾರ ನಿಮ್ಗೆ? ಅವರು ತೋರ್ಸ್ಕೊಂಡ್ಬರ್ತಾರ್ರಿ ಬೇರೆ ಕಡೆಗೆ ಹೋಗಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಂದ್ ಅವರು ಬೇರೆ ಒಂದ್ 2-3 ಕಡೆ ಕರ್ಕೊಂಡು ಹೋಗಿ ನಮಗೆ ತೋರ್ಸ್ಕೊಂಡ್ಬಂದ್ರಿ. ನೀವು ಹೋಗಿದ್ರಿ? ಹೋಗಿದ್ದೀವ್ರಿ. ನೀವು ಹೋಗಿದ್ರ ನಿಮ್ ತಮ್ಮನವ್ರ ಕಳಿಸಿದ್ರ? ನಾನೇ ಹೋಗಿದ್ದೀರಿ. ಆಸಕ್ತಿ ಇದೆ ನಿಮ್ಗೆ ಹಂಗೆ ಓಡಾಡೋದು? ಗಾಳಿ ಬಗ್ಗೆ ಆಸಕ್ತಿ ಇದೆ. ಈಗಿನ ಅದು ಜಾಸ್ತಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಈಗ ನಮಗೆ ಅದು ಮಾಸಲ್ ಬರಕತ್ತಿತ್ತಪ್ಪ ಅಂದ್ರೆ ಬೆಳೆ ಬರಕತ್ತಿತ್ತಪ್ಪ ಅಂದ್ರೆ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಆದಷ್ಟು ಅದು ಮಾಡ್ಬೇಕಂತ. ಈಗ ನಾವು ಲೇಬರ್ ಚಾರ್ಜ್ ಕಡಿಮೆ ಆಗತ್ ಮುಂದೆ ಇನ್ನು 15 ದಿನಕ್ಕೊಂದಿಟ್ಟು ನಾವು ಕಟಾವ್ ಮಾಡ್ಕೊಂಡ್ ಹೋಗ್ತೀವ. ಆದ್ರಿಂದ ಅದ್ರಲ್ಲಿದ್ದ ನಮಗೆ ಲಾಭ ಜಾಸ್ತಿ ಆಕತಿ, ಅದ್ರಲ್ಲ ನಾವು ಖರ್ಚು ಮಾಡೋ ಅವಶ್ಯಕತೆ ಇರ, ಹಂಗಾಗಿ ನಮಗೆ ಲಾಭ ಜಾಸ್ತಿ ಆಗ್ಬೋದು ಅಂತ. ಈಗ ತಾಳೆ ಬೆಳೆ ಬೆಳೆಯೋಕೆ ಮರಕ್ಕೆ ಇಷ್ಟಂತ ದುಡ್ಡು ಕೊಡ್ತಾರೆ? ತಾಳೆ ಬೆಳೆ ಬೆಳೆಯೋದಕ್ಕೆ ಅವರು ವರ್ಷಕ್ಕ 4 ವರ್ಷದ ದಿನ ಗೊಬ್ಬರ ಕೊಡ್ತಾರ್ರಿ. ವರ್ಷ ವರ್ಷ ಒಂದು ಸರಿ ನಾವು ಅದ್ರ ಮಾಡ್ತಕ್ಕಂತ ತರಕಾರಿಗೆ 5,000 ರೂಪಾಯಿ ಕೊಡ್ತಾರ್ರಿ ಎಕರೆಕ. ಪ್ರೋತ್ಸಾಹ ಧನ ಕೊಡ್ತಾರೆ, ಪ್ರೋತ್ಸಾಹ ಧನ ಕೊಡ್ತಾರ್ರಿ. ಆಮೇಲೆ ಈಗ ನಮ್ಮನ್ ಮತ್ತೆ ಎಲ್ಲಾರ ಇದು ಇತ್ತಪ್ಪ ಅಂದ್ರ ಅವು ಆ ಫಂಕ್ಷನ್ ಏನಾರ ಇತ್ತಪ್ಪ ಅಂದ್ರ ಅವನ್ನ ತೋರಿಸ್ಕೊಂಬಂದು ನನಗೆ ಇದನ್ನ ತೋರಿಸ್ತಾರೆ. ಪ್ರತ್ಯಕ್ಷಕ್ಕೆ ನೀವು ಹೋಗ್ಬೇಕು, ಅವ್ರು ಹೇಳ್ತಾರೆ ಬನ್ನಿ ತೋರಿಸ್ತೀವಿ, ನೀವು ಈ ಟೈಪ್ ಮಾಡ್ಬೇಕು ಮಾಡ್ರಿ, ಇಳುವರಿ ಜಾಸ್ತಿ ಬರ್ತತಿ. ಆಮೇಲೆ ಅದು ಒಂದು ಗೊನಿ 25-30 ಕೆಜಿ ತನನು ಬರ್ತತಿ. ನೀವು ಹೆಂಗ ಅದಕ್ಕೆ ಗೊಬ್ಬರ ನೀರು ಕೊಡ್ತಿರೋ ಹಂಗ ಅದ್ರ ಜಾಸ್ತಿ ಆಗುತ್ತೆ ಅಂತಂದು ಅವರು ಎಲ್ಲ ನಮಗೆ ಮಾಡಿ. ಯಾವ್ಯಾವ ರೀತಿ ಗೊಬ್ಬರ ಕೊಡ್ಬೇಕಾಗುತ್ತೆ ಅದಕ್ಕೆ? ಅವು 2 ತಿಂಗಳಿಗೊಂದಿಟ್ಟು 10-26 ಅದನ್ನ ನಾವು ಸೈಡ್ ಅವು ಏನು ಮ್ಯಾಲೆ ಇರ್ತಾವ್ರಿ ಬೇರೆ, ಅಷ್ಟೇನು ಒಳಗಡೆ ಇರಲ್ಲ, ಮ್ಯಾಲೆ ನಾವು ಕ್ಲೀನ್ ಮಾಡ್ಕೊಂಡು ಅದನ್ನ ನೋಟು ಇದು ಮಾಡ್ಕೊಂತಿದ್ರು. ಅದ್ರಾಗೇನು ಜಾಸ್ತಿ ಏನು ಖರ್ಚೇನು ಮಾಡಂಗಿಲ್ರಿ, ಇಷ್ಟೆಲ್ಲ ಮಾಡಿದ್ರು. ಈಗ ತಾಳೆ ಬೆಳೆ ಎಷ್ಟು ವರ್ಷಗಳ ನಂತರ ಫಲ ಕೊಡ್ಲಿಕ್ಕೆ ಶುರು ಆಗುತ್ತೆ? ನಾವು ಕನಿಷ್ಠ ಈಗ 3 ವರ್ಷ ಆಯ್ತ್ರಿ, ಈ ವರ್ಷ 3.5 ವರ್ಷ ಆತ್ರಿ. ಈಗ ಇನ್ನು ಹಂಗ ಒಂದು 10-15 ಕೆಜಿ ಹಂಗ ಒಂದು 5-6 ಕೆಜಿ ಅಷ್ಟು ಸಣ್ಣ ಬಡ್ಡೆಗ ಈಗ ಸ್ಟಾರ್ಟ್ ಆಗ್ಯಾವ್ರಿ. ಇನ್ನು ಇನ್ನೊಂದು 2 ತಿಂಗಳಿಗೆ ಹಂಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ಬೋದ್ರಿ. ಎಷ್ಟು ತಿಂಗಳಿಗೆ ಅದು ಕಟಾವ್ ಮಾಡ್ಬೇಕು? ಅದು ಅವು 15 ದಿನಕ್ಕೊಂದು ಕಟಾವ್ ರೀ. ಅದು ಗೊಬ್ಬರ ಹೆಂಗ್ ಹೆಂಗ್ ಬರ್ತಾವ ಹಂಗಂಗ ತಿಂಗಳಿಗೆ ಒಂದಿಟ್ಟು ನಮಗೆ ಅವರು 15 ದಿನಕ್ಕೊಂದಿಟ್ಟು ನಮಗೆ ಬಂದು ಹೇಳ್ತಾರೆ ಯಾವ್ಯಾವ ಗಿಡದ ಬಂದಾವ ಅವನ್ನ ಕಟ್ ಮಾಡಿ ನಾವು ಅವ್ರಿಗೆ ಕೊಡ್ಬೋದ್ರಿ, ಅವ್ರು ಅಲ್ಲೇ ಬಂದು ತಗೊಂಡು. ಆ ಪೇಮೆಂಟ್ ಅಲ್ಲೇ ಆಗುತ್ತಾ ನಿಮ್ಗೆ? ಇಲ್ಲ, ನಮ್ಮ ಅಕೌಂಟಿಗೆ ಹಾಕ್ತಾರ್ರಿ ಅವ್ರು. ಅಕೌಂಟಿಗೆ ಹಾಕ್ಬಿಡ್ತಾರೆ ಅವರು 15 ದಿನಕ್ಕೊಂದೇ ತಗೊಂಡೋಗಿದ್ದು ಅದು ಒಂದೊಂದು ಹಂತಂತ ಹೋಗಿ ನಮಗೆ ಅದು ಎಷ್ಟು ಇರ್ತೈತೆ ಆ ದುಡ್ಡು ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಹೇಗೆ ಅವರು ತೂಕದ ಲೆಕ್ಕದಲ್ಲಿ ತಗೊಳ್ತಾರ? ತೂಕದ ಲೆಕ್ಕ ಹೆಂಗೆ ಅದು? ಅದು 1 ಟನ್ನಿಗೆ ಈಗ 12,000 ಐತೆ ಅಂತ. ಅದು ನಮ್ಮದು ಎಷ್ಟು ಬಂದಿರ್ತೈತೆ ಅಷ್ಟು ತೂಕಕ್ಕೆ ಅಷ್ಟು ಬೆಲೆ ಹಾಕಿ ನಮಗೆ ಅಕೌಂಟ್ಗೆ ಹಾಕ್ಬಿಡ್ತಾರೆ. ತಿಂಗಳಿಗೆ ಇನ್ನೊಂದು 6 ತಿಂಗಳ ಆಗ್ಬೋದು. ನಿಮ್ಮ ಅಕ್ಕಪಕ್ಕದ ರೈತರು ತಾಳೆ ಬೆಳೆ ಬೆಳೆದಿದ್ದಾರೆ? ಇಲ್ಲಿ ಅಲ್ಲಿ ಯಾರು ಬೆಳೆದಿಲ್ರಿ. ಎಲ್ಲಿ ಹೋಗಿ ನೋಡಿದ್ರಿ ನೀವು? ನಾವು ಇಲ್ಲಿ ಹುಲುವತ್ತಿ ಅಂತಂದು ಇಲ್ಲಿ ಐನಹಳ್ಳಿ ಇವು ಎಲ್ಲ ಬೇರೆ ಕಡೆ ಹೋಗಿದ್ರಿ. ಆಮೇಲೆ ಹೊಸಪೇಟೆ ಒಂದ್ ಹತ್ರ ಹೋಗಿದ್ವಿ, ನೋಡ್ಕೊಂಡು ಬಂದ್ರಿ? ನೋಡ್ಕೊಂಡ್ ಅವ್ರನ್ನೆಲ್ಲ ವಿಚಾರಿಸಿದ್ರಿ? ವಿಚಾರಿಸಿದ್ರು. ಅದು ಚೆನ್ನಾಗೈತ್ರಿ ಇಳುವರಿ, ನೀವು ಹೆಂಗ ಕಷ್ಟಪಟ್ರ ಈಗ ಮರ ಬೆಳೆಸ್ಬಿಟ್ರ ಮತ್ ಮೂವತ್ತು ವರ್ಷದ ತನಕ ನಮಗೆ ತಿಂಗಳ ಒಂದು ಆದಾಯ, ನಿಶ್ಚಿತ ಆದಾಯ ಬರುತ್ತೆ. ಯಾವುದೇ ಕಾರಣಕ್ಕೂ ಅದು ತಪ್ಪೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು 1 ಎಕರೆ ಮಾಡಿದ್ರಿ, ಮುಂದೆ ಮತ್ತೆ ನೋಡುವ. ಮತ್ತೆ ಇದ್ರ ಜೊತೆಗೆ ಏನೇನ್ ಬೆಳಿತಾ ಇದ್ರಿ? ಈಗ ಬೆಳ್ಳುಳ್ಳಿ ಬೆಳಿತಾರೆ ಅಂದ್ರೆ ಬೆಳ್ಳುಳ್ಳಿ ಏನ್ ದೊಡ್ಡ ಪ್ರಮಾಣದಲ್ಲಿ ಬೆಳಿತಾರೆ? ದೊಡ್ಡ ಪ್ರಮಾಣದಲ್ಲಿ ಮನೆ ಪೂರ್ತಿ ಅಷ್ಟೇ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟೇ. ಈರುಳ್ಳಿ ಮಾತ್ರ ಎಷ್ಟು ಎಕರೆ ಹಾಕ್ತೀರಿ? ಈರುಳ್ಳಿ ಈರುಳ್ಳಿ 1.5 ಎಕರೆ ತನ ಹಾಕಿವ್ರಿ. ಚೆನ್ನಾಗಿ ಬರುತ್ತಾ ಇಲ್ಲಿ ಈ ಭಾಗಕ್ಕೆ? ಚೆನ್ನಾಗಿ ಬರುತ್ತೆ ಈ ವಾತಾವರಣಕ್ಕೆ. ಚೆನ್ನಾಗಿ ಬರುತ್ತೆ ಎಲ್ಲ ಫಸ್ಟ್ಗೆ ಎಲ್ಲ ಚೆನ್ನಾಗಿ ಬರ್ತೈತ್ರಿ. ಈ ಒಟ್ ಆಳಿಂದ ಲೇಬರ್ಸ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ನಾವು ಒಟ್ಟು ಈಗ ಕಡಿಮೆ ಮಾಡಿದ್ರಿ. ಈರುಳ್ಳಿನ ಎಷ್ಟು ವರ್ಷಗಳಿಂದ ಬೆಳೀತಾ ಬಂದಿದ್ರಿ? ನಾವು ಈಗ ಕನಿಷ್ಠ 15 ವರ್ಷದಿಂದ ಮಾಡ್ಕೊಂತವ. ಈರುಳ್ಳಿಗೆ ಕೊಳೆ ರೋಗ ಹೆಚ್ಚಂತ ಹೌದಾ? ಕೊಳೆ ರೋಗ ಈಗ ಹಿಂದೂ ವರ್ಷದಿಂದ ಜಾಸ್ತಿ ಬರಕತ್ತೈತೆ. ಯಾಕೆ ಹಂಗೆ? ಅದು ಏನನ್ನೋದ ಗೊತ್ತಾಗ್ತಾ ಇಲ್ರಿ. ಅದು ಬಡ್ಡೆ ಎಲ್ಲೇ ಬೇರೆಲ್ಲ ಕೊಳ್ತಂಗಾಗಿ ಗಡ್ಡಿನ ಹೋಗಕತ್ತಿಟ್ಟಿ, ಹಂಗಾಗಿ ಈಗ ನಮಗೆ ಲಾಸ್ ಭಾಳ ಆಗಕತ್ತೈತ್ರಿ. ಯಾಕೆ ಅಂತ ತಜ್ಞರು ಯಾರಾದ್ರೂ ಕೇಳ್ಬೇಕಲ್ವ? ಅವರು ಏನಂತಾರೆ, ಇದು ನೀವು ವಾತಾವರಣದ ವೈಫಲ್ಯ ಅದ್ರದಿಂದ ಹಿಂಗ ಆಗ್ತಾ ಇದೆ ಅಂತಂದು ಹೇಳಿದ್ರಿ. ಆದ್ರೆ ಅಂದ್ರೆ ಈ ಬಾರಿ ಲಾಸ್ ಆಯ್ತಾ? ಈ ಬಾರಿ ಲಾಸ್ ಆಯ್ತ್ರಿ. ಪೂರ್ಣ ಲಾಸ್ ಆಯ್ತಾ ಅಥವಾ ಹೇಗೆ? ಏ ಪೂರ್ಣ ಲಾಸ್ ಆಯ್ತ್ರಿ. ಬೆಳೆ ಬಂದೇ ಇಲ್ಲ ಅಂದ್ರೆ ಕಡಿಮೆ ಪ್ರಮಾಣದಾಗ ಬಂದೈತ್ರಿ. ನಾವು ಹಾಕದ ಸ್ವಲ್ಪ ಹಾಕಿದ್ವಿ, ಅದನ್ನ ನೋಡಿ ಹಾಕಿಲ್ರಿ. ಮೆಣಸಿನಕಾಯಿ ಬೆಳಿತೀರಲ್ವಾ? ಮೆಣಸಿನಕಾಯಿ ಎಷ್ಟೆಕರೆ ಬೆಳಿತಾ ಇದ್ರಿ? ನಾವು ಮನೆ ಪೂರ್ತಿ ಏನೋ ಒಂದ್ ಎಕರೆ ಅಷ್ಟು ಅಷ್ಟು. ಮಾರಾಟಕ್ಕೇನಲ್ಲ, ಮಾರಾಟಕ್ಕ ಕಮ್ಮಿ ರೀ, ನಾವು ಮಾರಾಟಕ್ಕೆ ಹಾಕಿಲ್ರಿ. ತರಕಾರಿಗಳು ಬೆಳಿತಾ ಇದ್ರಿ? ಟೊಮೊಟೊ ಬದನೆಕಾಯಿ ಇವೆಲ್ಲ ಅವು 1/2 ಎಕರೆ 1 ಎಕರೆ ಓಟ್ ಮಾಡ್ಕೊಂಡು ನಾವು ಮಾರಾಟ ಮಾಡ್ತೀರಿ. ಮಾರಾಟ ಎಲ್ಲಿ ಮಾರ್ಕೆಟ್ ಕಳಿಸ್ತಾರೆ? ಇಲ್ಲೇ ಮಾರ್ಕೆಟ್ಗೆ ಪ್ಯಾಟಿಗಳ ಹೋಗಿ ಇಲ್ಲೇ ಕೊಡ್ತೀವ್ರಿ. ಅವು ಟ್ರೈ ಗಟ್ಲೆ ಕೊಡ್ತೀವಿ, ಆ ಟ್ರೈ ಗಟ್ಲೆ ಕೊಟ್ಟು ಅವನ್ ಮಾರಾಟ ಮಾಡ್ತೀವಿ. ಅಂದ್ರೆ ನೀವು ಒಟ್ಟು ಬಹುವಿಧ ಬೆಳೆಗಳನ್ನೆಲ್ಲ ಬೆಳಿತಾ ಇದ್ರಿ. ಒಂದಲ್ಲ ಒಂದು ಬೆಳೆ ಕೈಗೆ ಬರ್ತಾ ಇರ್ತದೆ, ಹಣ ಬರ್ತಾ ಇರ್ತದೆ. ಒಂದಿಷ್ಟು ಕೃಷಿಯಿಂದ ನಿಮ್ಮ ಇಡೀ ಕುಟುಂಬಗಳು ಚೆನ್ನಾಗಿ ನಡೀತಾ ಇದ್ದಾವೆ. ನಡೀತಾ ಇದೆ. ಈಗ ನಿಮ್ಮ ಮುಂದಿನ ಮಕ್ಕಳಿಗೆ ಈ ಕೃಷಿಯನ್ನು ಹೀಗೆ ಅವ್ರ ಮುಂದಿನ ತಲೆಮಾರಿಗೆ ಒಯ್ಬೇಕಂತನೋ ಅಥವಾ ಅವ್ರಿಗೆ ಬೇಡ ಓದ್ರಿ ಏನಾರು ಆಗ್ರಿ ಅಂತೀರೋ ಹೇಗೆ? ಅವರು ಈಗ ಮಾಡಕತ್ತಾರ್ರಿ, ಓದಕತ್ತಾರ. ಅವರು ಚೆನ್ನಾಗಿ ಓದ್ಕೊಂಡು ಮತ್ತೆ ಇದಕ್ಕೆ ಹೋದ್ರ ಅಂತ ಸೈರಿ ಅಂದ್ರೆ ಮುಂದೆ ನಾವು ಕೃಷಿಗೆ ಇದನ್ನು ಮಾಡ್ಬೇಕಂತ. ಅಲ್ಲ, ಅವ್ರ ಮಕ್ಕಳ ನಿಮ್ಮ ಮಕ್ಕಳಲ್ಲ ಅವ್ರ ಅಭಿಪ್ರಾಯ ಭಾವನೆಗಳು ಹೇಗಿದ್ದಾವೆ ಕೃಷಿ ಬಗ್ಗೆ? ಏನಾದ್ರು ಆಸಕ್ತಿ ಇದೆ? ಆಸಕ್ತಿ ಇದೆ ರೀ ಅವರಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ. ನಾವು ಈಗಲೇ ಇದನ್ನ ಮಾಡೋದು ಬೇಡ, ಅವರು ವಿದ್ಯಾಭ್ಯಾಸ ಒಟ್ಟು ಮುಗಿಸ್ಲಿ ಅಂತ. ಈಗ ಆಲ್ರೆಡಿ ಅಲ್ಲಿ ಅವರ ಮತ್ತೆ ಹಾಲು ಪಾಲು ಕರಿತಾರ, ಈಗ ದನ ಕರುಗಳು ಹಿಡ್ಕೊಂಡು ಹೋಗ್ತಾರ, ಮಾಡ್ತಾರ್ರಿ ಅವರು ಮಾಡ್ತಾರೆ ಕೃಷಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಹ್ಞೂ, ನೀರು ಹಾಸಕ್ಕೆ ಹೋಗ್ತಾರ, ಸಾಲಿ ರಜೆ ಇದ್ದಾಗ ಖಾಲಿ ಇದ್ದಾಗ ಹೋಗ್ತಾನ್ರಿ ಅವನು ಎಲ್ಲ ಕೆಲಸ ಮಾಡ್ತಾನೆ. ಹ್ಞೂ ಹ್ಞೂ. ಈಗ ನಿಮ್ಮ ಈ ಕೃಷಿಯ ಖರ್ಚು ವೆಚ್ಚಗಳನ್ನು ಲೆಕ್ಕಪತ್ರಗಳು ಇಡ್ತೀರ ನೀವು ಬರೆಯೋದು? ಬರೀತಿರ್ತೀವಿ ರೀ, ನಾವು ಲೆಕ್ಕಪತ್ರ ಮಾಡ್ತಿರ್ತೀವಿ. ಇಷ್ಟು ಹೋಗೈತಿ, ಇಷ್ಟು ಇದು ಕೊಟ್ಟಿವಿ, ಇದು ಆಳಿಗಿಷ್ಟು, ಗೊಬ್ಬರಕ್ಕಿಷ್ಟು, ಎಲ್ಲ ಹಚ್ಚಿಟ್ಟಿರ್ತೀವಿ. ಬೆಳೆಗಳ ಬಗ್ಗೆ ಏನಾದರೂ ದಾಖಲೆ ಮಾಡ್ತೀರ ನೀವು? ಇವತ್ತು ಬಿತ್ತಿದ್ದೆ, ಇವತ್ತು ಇಷ್ಟು ಇಳುವರಿ ಬರ್ದಿರ್ತೀವಿ, ಈ ಡೇಟಿಗೆ ಇಂಥದ್ದು ಬೆಳೆದಿವ್ರಿ, ಇಂಥ ಈ ಡೇಟಿಗೆ ನಾವು ಇದನ್ನ ಕಡಲೆ ಹಾಕಿವ್ರಿ, ಈಗ ಗೊಬ್ಬರ ಕೊಟ್ಟಿದ್ದು, ಗೊಬ್ಬರ ಕೊಟ್ಟಿದ್ದು ಎಲ್ಲ ಬರ್ಕೊಂಡು ಇಟ್ಕೊಳ್ತೀರಿ. ಮತ್ತು ನಿಮಗೆ ಹವಾಮಾನದ ಬಗ್ಗೆ ಒಂದು ತಿಳುವಳಿಕೆ ಇರಬೇಕಲ್ವಾ? ಏನಾದರೂ ಈ ಟೈಮಲ್ಲಿ ಈಗ ಹಿಂಗೆ ಲಾಸ್ ಆಯಿತು, ಮುಂದಿನ ವರ್ಷ ನಾವೇನಾದರೂ ಚೇಂಜಸ್ ಮಾಡಬೇಕು, ಈ ಥರದ ಒಂದು ಜ್ಞಾನ ಏನಾದರೂ ಆ ಥರ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇರ್ತದಲ್ವಾ? ಏ ಮತ್ತೆ ಈಗ ನಾವು ಆಗಕ್ಕೆ ಒಟ್ಟು ಫೋನ್ ಇವನ್ನ ವಿವರಗಳು ನೋಡ್ಕೊಂತೀವಿ ರೀ. ಅಂತ ಮೂಮೆಂಟ್ಸ್ ಜಾಸ್ತಿ ಇದ್ನಪ್ಪ ಅಂದ್ರೆ ನಾವು ಈರುಳ್ಳಿ ಇವನ್ನ ನಾವು ಬೆಳೆಯೋದಕ್ಕೆ ಅಷ್ಟು ಕಡಿಮೆ ಪ್ರಮಾಣದಾಗ ಮಾಡ್ಕೊಂತೀವಿ ರೀ. ಯಾಕಂದ್ರೆ ವಾತಾವರಣ ಜಾಸ್ತಿ ಐತಂತಂದು ಈಗ ನಾವು ನೋಡ್ತಾ ಇರ್ತೀವಲ್ಲ, ಈಗ ಹಂಗಾಗಿ ಬೇಡ ಈ ವರ್ಷ ಒಂದು ಸ್ವಲ್ಪ ಮಳೆಗಾಲ ಜಾಸ್ತಿ ಐತಂತ ಪೇಪರ್ ಆಗಲಿ ಈಗ ನಾವು ಟಿವಿ ನ್ಯೂಸ್ ಆಗಲಿ ನೋಡ್ತಾ ಇರ್ತೀವಲ್ಲ, ಹಂಗಾಗಿ ಗೊತ್ತಾಗಿ ನಾವು ಒಂದು ಸ್ವಲ್ಪ ಅದನ್ನು ಜಾಸ್ತಿ ಮಾಡೋದಲ್ಲ ರೀ. ಒಂದು ಸ್ವಲ್ಪ ಇವು ದೊಡ್ಡ ಬೆಳೆಗಳು ಮಾಡ್ಕೊಂಡು ಜೋಳ ಮೆಕ್ಕೆಜೋಳ ಇಂಥವು ಮಾಡ್ತೀವಿ. ಒಳ್ಳೆಯದು ಕೋಡಿಹಳ್ಳಿ ಬಸವರಾಜ್ ಅವರೇ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಈ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕೃಷಿ ಅನುಭವಗಳ ಕುರಿತಾಗಿ ಹೂವಿನ ಹಡಗಲಿಯ ಕೋಡಿಹಳ್ಳಿ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಅನಂತ ಶಕ್ತಿ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಹೊಂಗೆ ಸಿಮರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ ಹೊಂಗೆ ಸಿಮರೂಪ ಬೆಳೆದು ನಾವು ಇಂಧನ ಸಕ್ಷಮರಾಗೋಣ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿಕೂಗೋಣ. ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿಕೂಗೋಣ. ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಎದುರಿಸುವ ಗುಣವ ಬೀಜಗೆ ತುಂಬಿರಿ, ಆಗ ಫಸಲು ಹೆಚ್ಚುತ್ತದ ನೀವು ತಿಳಿಯಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಜನಕದ ಬೇಡಿಕೆ ಕಡಿಮೆಯಾಗುತ್ತಾದಣ್ಣ, ಇಳುವರಿ ಬರುತ್ತಾದಧಿಕ ನೀತಿಯಣ್ಣ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಬೆಟ್ಟದಲ್ಲಿ ಹುಟ್ಟುವ ನದಿ ಹೊಸದಿಂದ ಹರಿವುದು, ಬೆಟ್ಟದಲ್ಲಿ ಹುಟ್ಟುವ ನದಿ ಹೊಸದಿಂದ ಹರಿವುದು, ನೂರಿನಿಂದ ಹರಿದು ದಿನ ದಿನ ನೂರಿನಿಂದ ಹರಿದು ದಿನ ದಿನ ಬೆಟ್ಟವನ್ನೇ ಕೊರೆಯುವುದು. ಬೆಟ್ಟದಲ್ಲಿ ಹುಟ್ಟುವ ನದಿ ರಭಸದಿಂದ ಹರಿಯುವುದು, ಬೆಟ್ಟದಿಂದ ಹೊತ್ತ ಮಣ್ಣ ಬಯಲಲಿ ಚೆಲ್ಲಿ ಸುರಿವುದು, ಬೆಟ್ಟದಿಂದ ಹೊತ್ತ ಮಣ್ಣ ಬಯಲಲಿ ಚೆಲ್ಲಿ ಸುರಿವುದು, ಬೆಟ್ಟುತೆವರು ಎಲ್ಲ ಮುಚ್ಚಿ ಬಯಲ ಹೊಟ್ಟೆ ಬಿರಿವುದು. ಬೆಟ್ಟದಲ್ಲಿ ಹುಟ್ಟುವ ನದಿ ರಭಸದಿಂದ ಹರಿವುದು, ಸಜಲ ಸಮತಲ ಮೇಲೆ ಬಂದು ನದಿಗೆ ಹೊರ ಸಲ್ಲಿಸಿ ದೊರೆವುದು ಬಯಲ ಸಮತಲ ಮೇಲೆ ಬಂದು ನದಿಗೆ ವಸಲಿಸಿ ದೊರೆವುದು ಕೂಳಿನಿಂದ ಹೀಗೆ ನದಿಯು ಬೇರೆ ಹಾದಿಯ ಹಿಡಿಯುವುದು ಕೂಳಿನಿಂದ ಹೀಗೆ ನದಿಯು ಬೇರೆ ದಾರಿಯ ಹಿಡಿಯುವುದು ವರುಷ ವರುಷ ಹರಿದು ಹಾದಿ ಎಲ್ಲೆಲ್ಲೋ ಬೆಳೆಯುವೆ ಕುಬಾ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಸುಬಾ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಬೆರೆಯುವ ರೈತನ ಬಾಳು ರಬ್ಬ ಸವಿಯುವ ನಾಕ ಸಿಹಿಕಪ್ಪ ಬೆರೆಯುವ ರೈತನ ಬಾಳು ರಬ್ಬ ಸವಿಯುವ ನಾಕ ಸಿಹಿಕಪ್ಪ ಸವಿಯುವ ನಾಕ ಸಿಹಿಕಪ್ಪ ಸವಿಯುವ ನಾಕ ಸಿಹಿಕಪ್ಪ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಎಣ್ಣೆಯ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಆ